ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಏನೇನೈತಿ, ನಾವು ಏನ್ ಮಾಡಬಹುದು ಮುಂದೆ, ರೈತರಿಗೆ ಹೆಂಗ್ ನಾವು ಹೆಲ್ಪ್ ಮಾಡಬಹುದು, ನಮ್ಮ ಸುತ್ತಮುತ್ತಲ ಇದ್ದವ್ರಿಗೆ ನಾವು ಹೆಂಗ್ ಹೆಲ್ಪ್ ಮಾಡಬಹುದು. ಹಿಂಗ ಆಯ್ತು ಸರ್, ಇದು ಹೀಗೆ ನಡೀತು. ಕೊರೋನಾ ಬಂತು, ಕೊರೋನಾ ಬಂದ ಕೂಡಲೇ ನಾವೇನು ಬೆಳೆದಿದ್ವಲ್ಲ ಸರ್, ಟನ್ ಗಟ್ಟಲೆ ಬೆಳೆದಿದ್ದೆ ಬಿಡ್ರಿ. ಏನು ಬೆಳೆದ್ರು ಟನ್ ಗಟ್ಟಲೆ ಬೆಳೆದ್ರು. ಹಾಂ, ನಾವು ಬರೇ ಹೂ ಬೆಳಿಲಿಲ್ಲ ಸರ್, ಅದ್ರ ಕೂಡ ಕುಕುಂಬರ್ ಬೆಳೀತಿದ್ವಿ, ಅಂದರೆ ಇಂಗ್ಲೀಷ್ ಸೌತಿಕಾಯಿ ಅಂತ ನಾವು. ಅದು ಮಾರ್ಚ್ನಲ್ಲಿ ಹೆಚ್ಚು ಸೇಲ್ ಆಯ್ತು ಸರ್. ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳು ಇರುತ್ತೆ ಅದು, ಆ ಸೌತಿಕಾಯಿ ಇರೋದು 8 ದಿವಸ, 8 ದಿವಸ ಸೇಲ್ ಇರ್ತದೆ, ಯಾಕಂದ್ರೆ ವಾಟರ್ ಕಂಟೆಂಟ್ ಹೆಚ್ಚು ಅದಕ್ಕೆ. ಅದಕ್ಕಿಂತ ಮೊದಲ ಅಕ್ಟೋಬರ್ ನವಂಬರ್ ಡಿಸೆಂಬರ್ದಲ್ಲಿ ಎಲ್ಲ ಹಬ್ಬ ಬರ್ತವೆ ಸರ್, ದೀಪಾವಳಿ ಬರ್ತಾ, ದಸರಾ ಬರ್ತಾ, ಇವೆಲ್ಲ ಫೆಸ್ಟಿವಲ್ ಬರ್ತಲ್ಲ, ಆವಾಗ ಈ ಚೆಂಡುಗೆ ಸೇವಂತಿಗೆ ಅಂತ ಹಾಕೋತೀವಿ, ಕೃಷಿ ಅಂತ ಮ್ಯಾರಿಗೋಲ್ಡ್ ಅಂತ, ಅದನ್ನ ಹಾಕೊಂಡ್ರೆ ಅದ್ರಾಗ 10 ಗುಂಟೆಯಲ್ಲಿ ಒಂದು 4-5 ಲಕ್ಷ ಬರುತ್ತೆ ಸರ್. ಆಮೇಲೆ ಈ ಸೌತೆಕಾಯಿ ಹಾಕೊಂಡ್ರೆ, ತಮ್ಗೆ ಹೇಳ್ತೇನೆ, ನಮ್ಮ ಕ್ಯಾಲ್ಕುಲೇಷನ್ ಹೇಳ್ತೇನೆ, ಒಂದು 1/2 ಎಕರೆಯಲ್ಲಿ ಒಂದು ಸೌತೆಕಾಯಿ ಹಾಕಿದ್ವಿ ಎಕ್ಸ್ಪೆರಿಮೆಂಟ್ ಅಂತ. ಅದು ಆಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ 21 ಟನ್ ಬರ್ಬೇಕಂತ. ಓಹೋ, ಎಲ್ಲಿ 1/2 ಎಕರೆದೊಳಗೆ ಸೌತೆಕಾಯಿ. ಹಾ, ಅದು ನಮ್ಗೆ 19 ಟನ್ ಬಂತು ಸರ್, ಬಟ್ ರೇಟ್ ಚಲೋ ಸಿಕ್ತು ನಮ್ಗೆ, 25-28 ರೂಪಾಯಿ ಸಿಕ್ತು ಕೆಜಿಗೆ. ಅದು ಒಂದು 7-8 ಲಕ್ಷ ಬರ್ತದೆ ಸರ್ ಅರ್ಧ ಎಕರೆಗೆ. ಮೊದ್ಲಾಗ ಕೃಷಿ ಅಂತ ಮೇಲೆ ಒಂದು 3-4 ಲಕ್ಷ ಬಂದಿರುತ್ತೆ. ಸೊ ಎಲ್ಲ ಸೇರಿ ಒಂದು 1/2 ಎಕರೆಗೆ ಒಂದು 10 ಲಕ್ಷ ಮಿನಿಮಮ್ ಬರ್ತದೆ ಸರ್. ಸೊ ಹಂಗಾಗಿ ಒಂದು ಬೆಳೆಗೆ ಅಂದ್ರೆ ಕೃಷಿ ಅಂತ ಒಂದು 3-4 ಲಕ್ಷ, ಅದೊಂದು 6-7 ಲಕ್ಷ, ಹಿಂಗೆ ಎರಡು ಸೇರಿ ಅಂದ್ರೆ ಒಂದು ವರ್ಷಕ್ಕೆ 1/2 ಎಕರೆಗೆ 10 ಲಕ್ಷ ಬರುತ್ತೆ. ನೀವು ಹೊರಗಡೆ ಬೆಳೆದ್ರೆ ಬರಲ್ಲ ಸರ್. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಡಚ್ ರೋಸ್ ಹಾಕಿದ್ವಿ, ಕೃಷಿ ಇದನ್ನ ಹಾಕಿದ್ವಿ, ಜರ್ಬರ್ ಹಾಕಿದ್ವಿ. ತಾವು ಇಸ್ರೇಲ್ ಅಂತ ಹೆಸರು ಕೇಳಿರಿ ಸರ್, ಇಸ್ರೇಲ್ ಕಂಟ್ರಿ, ಅಲ್ಲಿ ನೀರು ಕಡಿಮೆ, ಸಾಯಿಲ್ ಕಡಿಮೆ. ಅವರು ಈಗ ಅಕಸ್ಮಾತ್ ನಾನು ನೀರಿಲ್ಲದೆ ಸಾಯಿಲ್ ಇಲ್ಲದೆ ನಾನು ಬೆಳೆ ಬೆಳಿತೇನೆ ಅಂದ್ರೆ ತಾವು ಒಪ್ಪೋದಿಲ್ಲ. ಸರಿಯಾದ ಮಣ್ಣು ಬೇಕು, ಸರಿಯಾದ ನೀರು ಬೇಕು. ಹೌದಿಲ್ಲ ಸರ್, ಮಿನಿಮಮ್ ರಿಕ್ವೈರ್ಮೆಂಟ್ ಅದು. ಬಟ್ ನಾ ಈಗ ಬೆಳೆದೇನೆ, ನನ್ನಲ್ಲಿ ಒಂದು ಪಾಲಿ ಹೌಸ್ ಇದೆ, ಅದು ಹೈಡ್ರೋಫೋನಿಕ್ ಮೆಥಡ್ ಅಲ್ಲಿ, ಅದು ಇಸ್ರೇಲ್ ಮೆಥಡ್ ಸರ್. ಅದಕ್ಕೆ ನೀರು ಬೇಡ ಮತ್ತೆ ಮಣ್ಣು ಬೇಡ. ನೀವು ನೀರು ಹಾಕಿದ್ರೆ ಅದಕ್ಕೆ ಗಿಡ ಸತ್ತು ಹೋಗ್ತದೆ. ಹೌದು, ಅದು ಏನ್ ಮಾಡ್ತೇವೆ ಸರ್, ಒಂದು ರ್ಯಾಕ್ ಮಾಡ್ತೇವೆ, ಅದರಲ್ಲ ಈ ಪ್ಲಾಸ್ಟಿಕ್ ಕುಂಡ ತಗೋತೇವೆ, ಕುಂಡಲ್ಲಿ ತೆಂಗಿನಕಾಯಿ ಸುಲಿತೀವಲ್ಲ ನಾವು, ಸಿಪ್ಪೆ ಇರ್ತದೆ, ಆ ಸಿಪ್ಪೆ ಮಧ್ಯದಲ್ಲಿ ಆ ಸಸಿ ಇಡ್ತೇವೆ, ಸಸಿ ಇಟ್ಟು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೇವೆ, ಆ ಪ್ಲಾಸ್ಟಿಕ್ ಕುಂಡದಲ್ಲ ಅದನ್ನ ಇಟ್ಬಿಡ್ತೇವೆ, ರ್ಯಾಕ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತ ಹೋಗ್ಬಿಡ್ತೇವೆ. ಹಬ್ಸದಂಗಿಲ್ಲ ಸರ್, ಬರೀ ಆ ಕುಂಡ ಇಟ್ಕೋತ ಹೋಗ್ಬಿಡುದು. ಆ ಕುಂಡದ ಒಳಗಡೆ ಇದು ಇರುತ್ತೆ, ಯಾವುದು ಈ ತೆಂಗಿನ ನಾರಿನಲ್ಲಿ ನಾವು ಇಟ್ಟಿರ್ತೀವಲ್ಲ ಸಸಿ. ಯಾವ ಸಸಿ ಅದು? ಇದು ಆರ್ಕಿಡ್ ಅಂತೀವಿ ನಾವು ಸರ್, ಆರ್ಕಿಡ್. ಅಗದಿ ಕಾಸ್ಟ್ಲಿ ಅಂಡ್ ದಿ ಬೆಸ್ಟ್ ಫ್ಲವರ್. ಮೇಲ್ಗಡೆ ಫಾಗರ್ಸ್ ಹಾಕ್ತಿವಿ ಸರ್ ನಾವು, ಫಾಗರ್ಸ್ ಹಾಕಿದ್ರೆ ಆ ಫಾಗರ್ಸ್ ಇಂದ ಅದು 3-4 ದಿವಸಕ್ಕೆ ಅದನ್ನ ಆನ್ ಮಾಡ್ತೇವೆ, ಅದು ನೀರು ಬಿಡಂಗಿಲ್ಲ ಸರ್, ಮಂಜು ಬಿಡ್ತದೆ. ಈ ಮಲೆನಾಡದಲ್ಲಿ ಎಲ್ಲರೂ ನಾವು ಹೋಗುವಾಗ ಮಂಜು ಇರ್ತದಲ್ಲ, ಒಮ್ಮೆ ರಸ್ತೆ ಕಾಣೋದಿಲ್ಲ. ಹಂಗೆ ನಮ್ಮಲ್ಲಿನೂ ಪಾಲಿ ಹೌಸ್ ಅಲ್ಲಿ ನಾವು ಒಂದು ಫಾಗರ್ ಆನ್ ಮಾಡಿದಾಗ ಆ ಒಳಗೆ ಗಿಡ ಕಾಣಾಗಿಲ್ಲ ಅಂದ್ರೆ ಅಷ್ಟು ಮಂಜಿರ್ತದೆ ಸರ್. ಆ ಮಂಜನ್ನ ಇದು ಎಲೆ ಹಿಡ್ಕೋತ ಸರ್, ಎಲೆ ಹಿಡ್ಕೊಂಡು ಅದು ಹೂ ಬಿಡ್ತದೆ. ಹೊರಗಿನವ್ರು ನೋಡ್ರಿ ಬಹಳ ಆಶ್ಚರ್ಯ ಅನಿಸ್ತದೆ, ನೀವು ಅಕಸ್ಮಾತ್ ಅದಕ್ಕೆ ನೀರು ಅದ್ರ ಮೇಲೆ ಸುರುರಿ ಅದು ಸತ್ತೋಗ್ತದೆ. ಹೆಚ್ಚು ನೀರು ಬಯಸಲ್ಲ ಅದು, ಇಲ್ಲ ವಾತಾವರಣದಲ್ಲಿ ಎಷ್ಟು ಇರ್ತದೆ ನೀರು ತೇವಾಂಶ ಅಷ್ಟೇ ಹಿರ್ಕೊಳ್ಳುತ್ತೆ. ಎಕ್ಸಾಕ್ಟ್ ಕರೆಕ್ಟ್ ಸರ್, ಮಾಯಿಶ್ಚರ್ನ ಅಷ್ಟೇ ಹಿಡ್ಕೊತದೆ, ಅದು ನೀರನ್ನ ಹಿಡ್ಕೊಳ್ಳೋದು. ಸೊ ಅದನ್ನ ಹಿಡ್ಕೊಂಡು ಅದು ಬೆಳೀತದೆ. ಹೀಗೆ ಈ ಕರೋನಾ ಬಂದಂತರ ಏನಾಯ್ತು ಸರ್, ನಮಗೆ ಜರ್ಬರ ಬೆಳೆದಿದ್ವಲ್ಲ ಎಲ್ಲ ಅವನ್ನ ಕಿತ್ಬಿಟ್ವಿ ತಿಪ್ಪಿಗೆ. ಓ, ಅಷ್ಟು 10-15 ಸಾಗಾಣಿಕೆನೇ ಇಲ್ಲ, ಎಲ್ಲ ಬಂದಾಗ್ಬಿಟ್ಟವಲ್ಲ ಸರ್, ಎಲ್ಲ ಬಂದಾದವು, ದೊಡ್ಡ ಹೊರತು ಬಿತ್ತದು. ಆಮೇಲೆ ನಾವು ಡೈವರ್ಟ್ ಮಾಡ್ಕೊಂಬಿಟ್ವಿ. ನಮ್ಮ ಜನ ಸ್ಪೆಷಲಿ ಉತ್ತರ ಕರ್ನಾಟಕದವರು ನಾವು ಎಲ್ಲಡಿಕೆ ತಿಂತೇವೆ. ಹಳ್ಳಿಯಲ್ಲಿ ನೀವು ಹೋಗ್ರು ಕಲ್ಲಪ್ಪ ಮಲ್ಲಪ್ಪ ಸೇರಿಂದ್ರೆ ಅಡಿಕೆ ಕೊಡಂತೀವ ಅಂತಾನ, ಎಲೆ ಸುಣ್ಣ ಸುಣ್ಣ ಕೊಡಂತಾನ ಅತ್ತಿಂತಾರ. ಸೊ ನಮ್ಮ ತಲೆಗೆ ಏನು ಹೋಯ್ತು ಅಂದ್ರೆ, ನಾವು ವಿಳ್ಯದಲ್ಲಿ ಯಾಕೆ ಬೆಳಿಬಾರ್ದು, ಪಾಲಿ ಹೌಸಲ್ಲಿ ಹೊರಗಡೆ ಬೆಳಿತಾರೆ ಸರ್. ಅದು ಇವ್ರು ಏನು ಮಾಡ್ತಾರೆ, ಟ್ರೆಡಿಷನಲ್ ಮೆಥಡ್ ಅಂತೀವಿ ನಾವು, ನುಗ್ಗೆ ಗಿಡ ಚೊಕಚಿ ಗಿಡಕ್ಕೆ ಅದನ್ನ ಏರಿಸ್ತಾರೆ ಎಲೆ ಬಳ್ಳಿನ. ನಾವೇನು ಮಾಡಿದ್ವಿ, TMT ಬಾರ್, ಮೆಟಲ್ ಬಾರ್, ಇಲ್ಲದೆ ಇದ್ರೆ ಈ ಪ್ಲಾಸ್ಟಿಕ್ದು ಇದು ಪೈಪ್, ಅವನ್ನ ನಿಲ್ಲಿಸಿ ಅದಕ್ಕೆ ಏರಿಸ್ಲಿಕ್ಕೆ ಶುರು ಮಾಡಿದ್ವಿ ಪಾಲಿಥಿನ್ ಪೈಪ್. ಕಾರಣ ಏನಂದ್ರೆ, ನೀವು ನುಗ್ಗೆ ಗಿಡ ಮತ್ತು ಚೊಕಚಿ ಗಿಡಕ್ಕೆ ಏರಿಸಿದ್ರೆ ಅದೇ ಒಂದು 60% ಊಟ ತಿಂತದೆ, ಇದಕ್ಕೆ 40% ಅಷ್ಟು ಉಳಿತದೆ. ಮತ್ತೆ ಅದು ಹೊರಗಡೆ ಎಕ್ಸ್ಪೋಜರ್ ಇರ್ತಲ್ಲ ಸರ್, ಬಿಸಿಲು ಸ್ಕಾರ್ಚ್ ಆಗತ್ತೆ, ಎಲೆ ತೂತ್ ಬಿಡ್ತಾವು, ತಾವು ಎಲ್ಲಿ ಕೊಡ್ರಿ ಸರ್. ನೀವು ನೀಟಾಗಿ ಎಲೆ ಐತೆ ಅಂದ್ರೆ ಅದು ಎಲ್ಲೋ ಚಲೋ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಬೆಳೆದಿದೆ ಅಂತ. ಹೊರಗಡೆ ಬೆಳೆದ್ರೆ ಅದು ಇನ್ಸೆಕ್ಟ್ ಬಂದು ತೂತ್ ಮಾಡುತ್ತೆ ಸರ್,

ಎಲೆಕ್ಟ್ರೋ ಕಂಡಕ್ಟಿವಿಟಿ ಅದು 1.2 ಹೆಚ್ಚಾಗಿರ್ಬಾರ್ದು. ಅದೆಲ್ಲನೂ ಚೆಕ್ ಮಾಡಬೇಕು. ಹಾಂ ರೀ, ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಸರ, ವಾಟರ್ ಟೆಸ್ಟ್ ಮಾಡಿಸ್ಬೇಕು, ಎರಡೂ ಕಂಪಲ್ಸರಿನೇ. ಅದಕ್ಕೆ ಏನೇನು ಡೆಫಿಷಿಯನ್ಸಿ ಇದೆ ಸಾಯಿಲ್ದಲ್ಲಿ ಅದನ್ನು ನಾವು ಫೀಡ್ ಮಾಡಬೇಕಾಗತ್ತೆ. ವಾಟರ್ ಅಕಸ್ಮಾತ್ ಭಾಳ ಹಾರ್ಡ್ ಇದ್ದರೆ ಒಂದು ಸಾಫ್ಟ್ನರ್ ಅಂತ ಬರುತ್ತೆ ಸರ್. ಆ ಸಾಫ್ಟ್ನರ್ದು ಕ್ಯಾರೆಕ್ಟರ್ ಏನಂದರೆ, ಥ್ರೂ ಸಾಫ್ಟ್ನರ್ ನೀವು ನೀರನ್ನು ಹಾಯಿಸ್ಕೊಂಡ್ರೆ ಅದು ಈ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮನ್ನು ಹಿಡ್ಕೋತೈತಿ. ಎವ್ರಿ 10,000 ಲೀಟರ್ಗೆ ನೀವು ಅದನ್ನು ರೀಜನರೇಟ್ ಮಾಡಬೇಕಾಗತ್ತೆ. ರೀಜನರೇಟ್ ಹೆಂಗೆ ಮಾಡೋದಂದ್ರೆ, ಈ ಉಪ್ಪು ಇರ್ತಲ್ಲ ಸರ್, ಈ ಉಪ್ಪನ್ನು ನೀವು ಒಂದು ಡ್ರಮ್ನಲ್ಲಿ ಕಲಸ್ಬೇಕು. ಒಂದು 10 kg ಉಪ್ಪು ಕಲಸಿ ಅದನ್ನು ಈ ಸಾಫ್ಟ್ನರ್ ಇರ್ತಲ್ಲ, ಸಾಫ್ಟ್ನರಲ್ಲಿ ನೀವು ಸರ್ಕ್ಯುಲೇಟ್ ಮಾಡಿದರೆ ಅದ್ರಾಗ ಏನು CaMg ಏನು ಹಿಡ್ಕೊಂಡಿರ್ತಲ್ಲ ಅದೆಲ್ಲ ಡಿಸಾಲ್ವ್ ಆಗಿ ಹೊರಗೆ ಹೋಗ್ಬಿಡುತ್ತೆ. ಮತ್ತೆ ಅದು ರೆಡಿ ಆಗುತ್ತೆ, ಯಾವುದು ವರ್ಕ್ ಮಾಡೋಕ್ಕೆ ಮತ್ತೆ ವರ್ಕ್ ಮಾಡುತ್ತೆ. ಹಂಗೆ ಈ ಮೆಥಡ್ ಏನಾದರೂ ಗೊತ್ತಿದ್ರೆ, ರೈತ ಏನಾದರೂ ಸ್ವಲ್ಪ ಇಂಟೆಲಿಜೆಂಟ್ ಆಗಿದ್ದಂದ್ರೆ, ಇನ್ನೂ 2-3 ಮೆಥಡ್ ಬಂದವು ಈ ನೀರನ್ನು ಸಾಫ್ಟ್ ಮಾಡೋ ಬಗ್ಗೆ. ಇಲೆಕ್ಟ್ರಿಕಲ್ಲಿ ಮಾಡ್ತಾರೆ. ನಾವು ಭಾಳ ಹಾರ್ಡ್ ನೀರನ್ನು ಭೂಮಿಗೆ ಉಣಿಸಿದ್ರೆ ಪೀಕ್ ಸರಿ ಬರಲ್ಲ ಸರ್, ಸರಿ ಬರಲ್ಲ. ನಮ್ಮ ರೈತರು ಏನು ಮಾಡ್ತಾರೆ, 2-3 ತಪ್ಪು ಮಾಡ್ತಾರೆ. ನಾವು ಈ ಪಾಲಿ ಹೌಸ ಮಾಡ್ಬೇಕಂತೇನಿಲ್ಲ, ಈ ಆರ್ಡಿನರಿ ರೈತ. ನನ್ನದೊಂದು 5 acres ಜಮೀನಿದೆ. ನಾನು ಮಳೆ ಆಧಾರಿತ ಅಂತೀವಿ ನಾವು. ಮಳೆ ಬಂದಾಗ ಬಿತ್ಕೋತಾನವ, ಮಳೆ ಹೋದ ಕೂಡಲೇ ಅದು ಮ್ಯಾಲೆ ನೋಡ್ಕೋತ ಕೊಡ್ತಾನೆ ಮಳೆ ಬರವಲ್ದಂತ. ನಾನು ಅವರಲ್ಲಿ ಒಂದು ವಿನಂತಿ ಅಂತೇಳಿ ಸಜೆಷನ್ ಇರಾನ್ರಿ, ಹೊಳಗಟ್ಟಿ ಅಂತ ಕಟ್ತಾರೆ ಅವ್ರು, ನೀರು ಹರಿದು ಹೋಗೋದು ಇರುತ್ತೆ. ಆ ಹೊಳಗಟ್ಟಿ ಬಾಯಿಯಲ್ಲಿ ಒಂದು ಇವರು 40-40 ಮೀಟರ್ದು ಒಂದು ಹೊಂಡ ಮಾಡ್ಕೋಬೇಕು ಸರ್. 21-21 ಮೀಟರ್ದು ಗೌರ್ಮೆಂಟ್ ಕೊಡ್ತದೆ. ಅದನ್ನು ಇವ್ರು ಡಬಲ್ ಮಾಡ್ಕೋಬೇಕು, ತಾವು ಒಂದಿಷ್ಟು ಹಾಕ್ಬೇಕು. ಅದಕ್ಕೆ ಡಬಲ್ ಮಾಡಿದ್ರೆ ಕರೆಕ್ಟ್ 5 acres ಆಗೋಷ್ಟು ನೀರು ಸಂಗ್ರಹ ಆಗುತ್ತೆ. ಅದಕ್ಕೆ ಅದಕ್ಕೆ ಮಲ್ಚಿಂಗ್ ಹಾಕೋಬೇಕು ಸರ್, ನೀರು ಹಿಂಗೆ ಹೋಗಬಾರ್ದು, ಎರೆ ಭೂಮಿಲಿ ಹಿಂಗೆ ಹಿಂಗ್ತದೆ. ಸೊ ಆ ಮಲ್ಚಿಂಗ್ ಹಾಕೊಂಬಿಟ್ರೆ ನೀರು ನಿಮ್ಗೆ ಇಡೀ ವರ್ಷ ಇರ್ತದೆ. ಬರೀ ಅದನ್ನು ಉಪಯೋಗ ಮಾಡಬಾರ್ದು ಸರ್. ಮಳೆ ಬಂದಾಗ ಬಿಚ್ಕೋಬೇಕು, ಪೀಕ್ ಮೇಲೆ ಬರ್ತದೆ, ಮಳೆ ಹೋತು ಆ ನೀರನ್ನು ಯೂಸ್ ಮಾಡಬೇಕು ಸರ್, ಅಂದರೆ ಪೀಕ್ ಉಳಿತದೆ. ಸೊ ಹೀಗೆ ಮಾಡಿದ್ರೆ ರೈತ ಆರಾಮಾಗಿ ಒಂದು ಕುಟುಂಬವನ್ನು ಸಾಕ್ಬೋದು. ಅವರು ಒಂದು 10 acres ಏನಾರು ಅವನಿಗೆ ಜಮೀನಿತ್ತು, ಅವ ಈ ಥರ ಮೆಥಡ್ ಯೂಸ್ ಮಾಡಿದ, ಆರಾಮಾಗಿ ಕಾರ್ ಇಟ್ಕೊಂಡಿರ್ಬೋದು, ಪ್ಯಾಟಿಗೆ ಕಾರ್ ತರ್ಬೋದು. ಬಟ್ ಪ್ಲ್ಯಾನ್ ಮಾಡ್ಬೇಕು ಸರ್ ಅಲ್ವಾ. ಟ್ರೆಡಿಷನಲ್ ಆದಷ್ಟು ನಿನ್ನ ಮನೆಗೆ ಎಷ್ಟು ಬೇಕು ಜೋಳ ಗೋಧಿ ಅಷ್ಟು ಬೆಳ್ಕೋ, 1 acres 2 acres, ಉಳಿದದ್ದೆಲ್ಲ ಈ ಕಮರ್ಷಿಯಲ್ ಕ್ರಾಪ್ ಹಾಕ್ಬೇಕು ಸರ್. ಶೇಂಗಾ ಇಸ್ ಆಲ್ಸೋ ಕಮರ್ಷಿಯಲ್ ಕ್ರಾಪ್, ಶೇಂಗಾ ಹಾಕಿದ್ರು ನಡೀತದೆ. ಶೇಂಗಾ ಹಾಕ್ರಿ, ನೀವು ಯಾವುದಾದ್ರೂ ಈ ಲೇಟೆಸ್ಟ್ ಬಂದಾವಲ್ಲ ಯಾವಾಗ ಹಾಕ್ರಿ. ಈವನ್ ಬ್ಯಾಡಗಿ ಮೆಣಸಿನಕಾಯಿ ಸರ್, ನಮ್ದೊಂದು ಜಮೀನು ಇದೆ ನವಲಗುಂ ತಾಲೂಕಲ್ಲಿ, ಆ ಹುಡುಗ ದೇಸಾಯಿ ಅಂತ ಅಂದು ಮಾಡ್ತಾನೆ. ಅವ ದೇಸಾಯಿ ಹೇಳ್ತಿದ್ದ ಮಾಮ ಅಂತ ನನಗೆ, ನಾನು 9 acres 17 ಗುಂಟೆ ಐತೆ, ಅದು ಕೆರೆ ಮಾಡ್ಕೊಂಡಾನ, ನೀಟಾಗಿ ಮಾಡ್ಯಾನ. ಅವ ಈ ಬ್ಯಾಡಗಿ ಮೆಣಸಿನಕಾಯಿ ಡಬ್ಬ ಅಂತ ಬರುತ್ತೆ, ಡಬ್ಬ ಬೆಳೆದಿತ್ತು ಸರ್ ಅವ. ಡಬ್ಬ ಬೆಳೆದ್ರೆ ಅವನಿಗೆ, ಸರ್ ನೀವು 9 acres ಎಷ್ಟು ದುಡ್ಡು ಬರ್ಬೋದು ಹೇಳ್ರಿ, ಅವನಿಗೆ 17 lakh ರೂಪಾಯಿ ಬಂತು ನೋಡ್ರಿ 9 acres. ಈ ಬ್ಯಾಡಗಿ ಡಬ್ಬ ಬೆಳೆದು ಅಂದ್ರೆ ಅಷ್ಟು ನೀಟಾಗಿ ಬೆಳೆದವ, ರೇಟ್ ಬಂದ್ಬಿಡ್ತೇವೆ ಹೋದ ವರ್ಷ ಜಾಸ್ತಿ ವರ್ಷ ಕಂಡುಬಿಟ್ಟು ರೇಟ್ ಬಂತು ಸರ್ ಮೆಣಸಿನಕಾಯಿ, ಅವನಿಗೆ ಲಕ್ಕು. ಈ ತರ ಅವರು ರೈತರು ಪ್ಲಾನ್ ಮಾಡಿ ಬೆಳ್ಕೊಂಡ್ರ, ಇವರು ನಾನು ಸಾಲ ಮಾಡಿದೆ ಸಾಲ ತೀರ್ಲಿಲ್ಲ ಏನೇನೋ ಬೇರೆ ಬೇರೆ ವಿಚಾರ, ಅದು ಸರಿಯಲ್ಲ, ಅದು ಮಾಡಬಾರ್ದು. ಅವರು ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು, ನಾನು ಮಾಡೇ ಮಾಡ್ತೀನಿ, ಕಷ್ಟ ಬಿಡ್ಬೇಕು, ಕಷ್ಟಪಡ್ಬೇಕು, ಪ್ಲಾನ್ ಮಾಡಬೇಕು. ಎಸ್ ಸರ್, ಎಷ್ಟು ದುಡ್ಡಿದೆ, ಎಷ್ಟು ಭೂಮಿ ಇದೆ, ಯಾವ ಮಣ್ಣಿದೆ, ನೀರು ಎಷ್ಟಿದೆ, ಸರ್ಕಾರದಿಂದ ಸೌಲಭ್ಯ ಏನಿದೆ, ನಾನು ಎಷ್ಟು ಮಾಡಬಲ್ಲೆ, ಕರೆಕ್ಟ್, ಇವೆಲ್ಲವನ್ನು ನೋಡಿಕೊಂಡು. ರೋಣ ಸಾಹೇಬ್ರೆ, ನಿಮ್ಮ ಅನುಭವ ಕೇಳ್ಕೊಂತ ಕುಂತ್ರ ಒಂಥರ ಸಿನಿಮಾ ಕತೆ ಅನ್ನಿಸ್ತೈತೆ. ಹಾಗಾಗಿ ನೀವು ಸಾಕಷ್ಟು ಪ್ರಯೋಗ ಮಾಡಿರಿ, ಮತ್ತು ಗೆಳೆಯರನ್ನ ಕೂಡಿಕೊಂಡು ಕಷ್ಟ ಸುಖನೂ ಹಂಚ್ಕೊಂಡು ಎಲ್ಲಿ ಮಾರಾಟ ಮಾಡೋಣ, ಬೆಳೆ ಹೆಂಗೆ ಪರಿವರ್ತನೆ ಮಾಡೋಣ, ಮತ್ತೆ ವಿಜ್ಞಾನಿಗಳನ್ನು ಕರೆಸೋಣ, ಅವರ ಅನುಭವವನ್ನು ಕೇಳೋಣ, ಎಲ್ಲೆಲ್ಲಿ ಮಾಡ್ಯಾರ ಅವನ್ನು ನೋಡೋಣ, ಮತ್ತು ಮಾರಾಟದಲ್ಲಿ ಕೂಡ ಬದಲಾವಣೆ ಮಾಡೋಕೆ ಅಂದ್ರೆ ಬೆಳೆಯಲ್ಲಿ ಕೂಡ ಬದಲಾವಣೆ ಆಗಬೇಕು ಅಂತೇಳಿ ಇಷ್ಟೆಲ್ಲನು ಅನುಭವವನ್ನು ಹಂಚ್ಕೊಂಡ್ರೆ. ಒಂದು ಪಾಯಿಂಟ್ ನಾ ಬಿಟ್ಟೇನೆ ಸರ್, ಭಾಳ ಇಂಪಾರ್ಟೆಂಟ್, ಯುವಕರಿಗೆ ಈ ಗ್ರಾಜ್ಯುಯೇಟ್ ಆಗ್ತಾವ ಸರ್. ಯಾವ್ದಾಗ ಗ್ರಾಜ್ಯುಯೇಟ್? BSc ಗ್ರಾಜ್ಯುಯೇಟ್ ಇದ್ದವನು ಹಸಿರು ಕೃಷಿ ಮಾಡಕ್ ಹೋಗೋದಿಲ್ಲ, BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಹೋಗೋದಿಲ್ಲ. ಅವರಲ್ಲಿ ನನಗೆ ವಿನಂತಿ ಅದ, ನೀವು ಕೃಷಿ ಮಾಡ್ಲಿಕ್ಕೆ ಹೋಗ್ರಿ, ಉಳಿದವರು ನಿಮ್ಮಿಂದ ಪ್ರಚೋದನೆ ಪಡೆದು ನಿಮ್ ಗೈಡೆನ್ಸ್ ಅಲ್ಲಿ ಬೆಳೀತಾರೆ, ನೀವು ನೌಕರಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇನ್ನೊಂದು, ಈ BV380 ಅಂತ ಒಂದು ಕೋಳಿ ಬಂದ ಸರ್, ಆಕ್ಚುಲಿ ಅವ್ರು ಹೇಳೋದು ಒರಿಜಿನ್ ಅಮೆರಿಕಾ ಅಂತಾರೆ ಅವರು, ಆದ್ರೆ ನಮ್ಗೆ ಅದು ಸಪ್ಲೈ ಆಗೋದು ಕೇರಳದಿಂದ. ಅದ್ರದ್ದು ಏನು ಕ್ಯಾರೆಕ್ಟರ್ ಅಂದ್ರೆ, ಡೈಲಿ ಒಂದು ಮೊಟ್ಟೆ ಹಾಕ್ತದೆ ಸರ್, ಅದು ವಿದೌಟ್ ಮೇಲ್, ಡೈಲಿ 1 year ಹಾಕ್ತದೆ ಸರ್, 365 ದಿನ. 360 ಆಕ್ಚುಲಿ ಅವ್ರು ಕ್ಲೇಮ್ ಮಾಡೋದು 1.5 years ಆಗ್ತದೆ ಅಂತಾರೆ ಅವರು. ನಂದು ಲಾಸ್ಟ್ ಬ್ಯಾಚ್ ಏನೇ ನಮ್ಮ ಪ್ರಯೋಗ ಮಾಡಿದಿಲ್ಲ ಸರ್, 1 year ಆಗ್ತದ, ಆಮೇಲೆ ಕಡಿಮೆ ಮಾಡ್ತೀವಿ,

ಗಂಟನು ಬಿತ್ತಿ ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟಾದಂತಾದೋ ಯಾರ್ಯಾರು ಮುಟ್ಟಾದಂತಾದೋ ಧನವ ಗಳಿಸವೆ ಕೆಂತಾದೋಯಿ ಜನರಿಗೆ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ದೀಹ ಕುರುಡನಾಗಿ ಮೂಕನಾಗಿ ತನ್ನೊಳಿರುವ ಗುರುರಂಗನನ್ನು